ಸಿದ್ಧತೆಗೆ ಉಜ್ವಲ ಉದಾಹರಣೆ ರಾಷ್ಟಪತಿ ದ್ರೌಪದಿ ಮುರ್ಮು. ಸರ್ಕಾರ ಒದಗಿಸುವ ವೇದಿಕೆಗಳ ಮೂಲಕ ಜನಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಸಲಹೆ ಒದಗಿಸಲು ಮುಂದಾಗಬೇಕೆಂದು ಯುವ ಜನತೆಗೆ ಮನದ ಮಾತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೌದ್ಧ ಧರ್ಮಗುರು ದಲೈಲಾಮಾ ಅವರ ಅಹಿಂಸೆ ಮತ್ತು ಕರುಣೆಯ ಸಂದೇಶ ಸಮಾಜಕ್ಕೆ ಅತ್ಯಂತ ಅವಶ್ಯಕ, ಕೇಂದ್ರ ಸಚಿವ ಕಿರಣ್ ರಿಜಿಜು. ರಾಜ್ಯದಲ್ಲಿ ಮಾದಕ ದ್ರವ್ಯ ತಯಾರಿಕೆ ಜಾಲ ಪತ್ತೆ, ಸರ್ಕಾರದ ವೈಫಲ್ಯ, ಮುಖ್ಯಮಂತ್ರಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬೆಂಗಳೂರು ವಿಭಾಗದ 352 ರೈಲುಗಳ ಆಗಮನ ನಿರ್ಗಮನ ಸಮಯಗಳಲ್ಲಿ ಪರಿಷ್ಕರಣೆ, ಜನವರಿ 1 ಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತರು ಬೆಳೆಗಳಿಗೆ ಗೊಬ್ಬರ ಹಾಕುವಾಗ ಅನುಸರಿಸಬೇಕಾಗಿರುವಂತಹ ಕ್ರಮಗಳ ಕುರಿತಂತೆ ಡಾ ವೀರ ನಾಗಪ್ಪ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರ ಮಾಡ್ತೇವೆ. ಇದಾದ ನಂತರ ಜನಪದ ಸಂಗೀತ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಹಾಗೂ ಸಂಗಡಿಗರಿಂದ ಸುಗ್ಗಿ ಕುಣಿತದ ಪದಗಳನ್ನು ನೀವು ಕೇಳಬಹುದು. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸಂದರ್ಶನ ಕೇಳೋಣ. ರೈತರು ಬೆಳೆಗಳಿಗೆ ಗೊಬ್ಬರ ಹಾಕುವಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಈ ವಿಷಯದ ಕುರಿತಂತೆ ಡಾ ವೀರ ನಾಗಪ್ಪ ಅವರೊಡನೆ ಒಂದು ಸಂದರ್ಶನ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಎಚ್ ಗೌಡ ಅವರು. ಎಲ್ಲ ರೈತ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಬೆಳೆಗಳಿಗೆ ಗೊಬ್ಬರ ಹಾಕಬೇಕಾದ್ರೆ ಏನೇನು ಅಂಶಗಳನ್ನು ನಾವು ನೆನಪಿಡಬೇಕಾಗ್ತದೆ, ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಗ್ರಾಮಾಂತರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಪಿ ವೀರನಾಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರನಾಗಪ್ಪ ಅವರೇ, ನಮ್ಮ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ರೈತರು ಗೊಬ್ಬರ ಹಾಕ್ತಾರೆ ಇವತ್ತು ಬೆಳೆಗಳಿಗೆ, ಆದರೆ ಯಾವ ಪ್ರಮಾಣದಲ್ಲಿ ಹಾಕಬೇಕು, ಏನೇನೋ ವಿಷಯಗಳನ್ನು ನೆನಪಿಡಬೇಕಾಗುತ್ತೆ, ಸುಮ್ಮನೆ ಹಾಕ್ಬಿಟ್ರೆ ಸರಿನಾ, ಅಥವಾ ಈ ಹೆಂಗೆ ಕೊಡಬೇಕು, ಯಾವ ಸಮಯಕ್ಕೆ ಕೊಡಬೇಕು, ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟ್ರೆ. ನೋಡಿ, ಗೊಬ್ಬರ ನಿರ್ವಹಣೆ ಅಂತಂದರೆ ಎಲ್ಲ ರೈತರು ಹಲವಾರು ರೀತಿಯಾಗಿ ಗೊಬ್ಬರವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಸೊ ಗೊಬ್ಬರ ಅಂತಂದರೆ ಸಸ್ಯಗಳಿಗೆ ಬೇಕಾಗ್ತಕ್ಕಂಥ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪೋಷಕಾಂಶವನ್ನು ಪೂರೈಕೆ ಮಾಡಿದಂಥ ಯಾವುದಾದ್ರೂ ಒಂದು ವಸ್ತುಗೆ ನಾವು ಗೊಬ್ಬರ ಅಂತ ಕರಿತೀವಿ. ಇಲ್ಲಿ ಗೊಬ್ಬರ ನಿರ್ವಹಣೆ ಅಂತ ಒಂದು ವಿಷಯವನ್ನು ತೆಗೆದುಕೊಂಡಾಗ ಹಲವಾರು ವಿಷಯಗಳನ್ನ ರೈತರು ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ಸರಿಯಾಗಿ ಗೊಬ್ಬರ ನಿರ್ವಹಣೆ ಮಾಡಿದ್ದಲ್ಲಿ ಮಾತ್ರ ಬೆಳೆಯ ಸುಸ್ಥಿರ ಇಳುವರಿ, ಅದೇ ರೀತಿ ಮಣ್ಣು ಕೂಡ ತನ್ನ ಫಲವತ್ತತೆನ ಕಾಪಾಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಅದನ್ನ ಅರಿತುಕೊಂಡು ನಾವು ಗೊಬ್ಬರವನ್ನು ನಿರ್ವಹಣೆ ಮಾಡಬೇಕು. ಸೊ ಗೊಬ್ಬರ ಪೂರೈಕೆಗೆ ಮುಂಚಿತವಾಗಿ ಹಲವಾರು ವಿಷಯಗಳನ್ನ ರೈತರಾಗಿರ್ಬೋದು ಅಥವಾ ಇತರೆ ಯಾರಾದರೂ ಜಮೀನ ನೋಡ್ಕೊಂತಿರ್ತಾರೆ ಅವರು ಕೆಲವೊಂದು ಅಂಶಗಳನ್ನ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದು ಯಾವ್ಯಾವ್ದು ಅಂತ ನಾನು ಒಂದೊಂದು ನಂತರ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಮಣ್ಣಿನ ಗುಣಧರ್ಮಗಳು. ಸೊ ವಿಶೇಷವಾಗಿ ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಈಗ ಕೃಷಿ ಬೆಳೆಗಳಾಗಿದ್ರೆ 2 ಅಥವಾ 3 ವರ್ಷಕ್ಕೆ ಒಮ್ಮೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೀವಿ. ಬಹುವಾರ್ಷಿಕ ಬೆಳೆಗಳನ್ನ ಬೆಳೆದು ಬೆಂಗಳೂರು ಅಥವಾ ಗ್ರಾಮಾಂತರ ಜಿಲ್ಲೆ ಇನ್ಕ್ಲೂಡಿಂಗ್ ರಾಮನಗರನ್ನು ಕೂಡ ನಾವು ನೋಡೋದಾದ್ರೆ ತೀವ್ರವಾದಂತಹ ಕೃಷಿನ ಅನುಸರಣೆ ಮಾಡಿಸ್ಕೊಂಡಿರ್ತಾರೆ ಇಲ್ಲಿ. ಸೊ ಇಲ್ಲಿ ರೈತರು ವರ್ಷಕ್ಕೆ 2 ಅಥವಾ ಗರಿಷ್ಠ 3-4 ಬೆಳೆಗಳನ್ನ ನಾವು ತೆಗೆದನ್ನ ನಾವು ನೋಡ್ತೀವಿ. ಸೊ ಇಂಥ ಸಂದರ್ಭದಲ್ಲಿ 2 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿಕೊಂಡು ಆ ಮಣ್ಣಿನ ವಿಧ ಯಾವುದು ಅಂತ ತಿಳ್ಕೊಳ್ಬೇಕು. ವಿಶೇಷವಾಗಿ ಮರಳು ಮಣ್ಣಾಗಿದ್ರೆ ಸಾರಜನಕ ಗೊಬ್ಬರವನ್ನು ಹೆಚ್ಚು ಕಂತುಗಳಲ್ಲಿ ಕೊಡತಕ್ಕಂಥದ್ದು, ಇನ್ನು ಜೇಡಿ ಮಣ್ಣಾಗಿದ್ರೆ 1 ಅಥವಾ 2 ಕಂತುಗಳಲ್ಲಿ ಗೊಬ್ಬರ ಕೊಟ್ಟರೆ ಸಾಕಾಗುತ್ತೆ. ಮರಳು ಮಣ್ಣಲ್ಲಿ ಪೋಷಕಾಂಶಗಳು ಬಸಿಯುವಿಕೆ ಜಾಸ್ತಿ ಆಗುತ್ತೆ, ಅಂದರೆ ನಾವು ಲಾಸಸ್ ಅಂತ ಕರಿತೀವಿ. ಸೊ ಅದಾದ ನಂತರ 2ನೇ ಅಂಶ ಅಂತಂದರೆ ಬೆಳೆಯ ಅವಧಿ, ಬೆಳೆಯು ಯಾವ ರೀತಿಯಾಗಿ ವಿಶಿಷ್ಟತೆಯನ್ನು ಹೊಂದಿರುತ್ತೆ, ಸೊ ಅದೇ ರೀತಿ ಬೆಳೆ ಎಷ್ಟು ಪೋಷಕಾಂಶವನ್ನು ಹೀರಿಕೊಳ್ಳುತ್ತೆ, ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಪೋಷಕಾಂಶವನ್ನು ನೀಡಬೇಕಾಗುತ್ತೆ. ಇದರಲ್ಲಿ ಬರೋದಾದ್ರೆ ಅಲ್ಪಾವಧಿ ಬೆಳೆಗಳಾಗಿದ್ರೆ 1 ಅಥವಾ 2 ಕಂತುಗಳಲ್ಲಿ ಗೊಬ್ಬರ ಕೊಡಬೇಕಾಗತ್ತೆ. ದೀರ್ಘಾವಧಿ ಬೆಳೆಗಳು ಕಬ್ಬು ವಿಶೇಷವಾಗಿ, ಸೊ ಇಂಥ ಬೆಳೆಗಳು ಅಥವಾ ತೋಟಗಾರಿಕೆ ಬೆಳೆಗಳು ಅಂಥದ್ದೇನಾದ್ರು ಬೆಳೆಗಳಿತ್ತಂದ್ರೆ 4-5 ಸಲ ವಿವಿಧ ಕಂತುಗಳಲ್ಲಿ ಗೊಬ್ಬರವನ್ನು ನೀಡಬೇಕಾಗತ್ತೆ. ಸೊ ಸಸ್ಯ ಬೆಳಿಬೇಕಾದ್ರೆ ಹಲವಾರು ಬೆಳವಣಿಗೆ ಹಂತಗಳು, ಅದನ್ನ ನಾವು ಸಂದಿಗ್ಧ ಹಂತಗಳು ಅಂತ ಕರಿತೀವಿ. ಸೊ ಅವುಗಳ ಬೆಳವಣಿಗೆಗೆ ಅನುಸಾರವಾಗಿ ನಾವು ರಸಗೊಬ್ಬರವನ್ನ ಕೊಡಬೇಕಾಗತ್ತೆ. ಸೊ ಅಂತ ಒಂದು ಹಂತಗಳಲ್ಲಿ ನಾವು ಪೋಷಕಾಂಶಗಳ ಅವುಗಳ ಹೀರುವಿಕೆ ಪ್ರಮಾಣವನ್ನು ಗಮನದಲ್ಲಿಟ್ಕೊಂಡು ಗೊಬ್ಬರ ಕೊಡಬೇಕಾಗತ್ತೆ. ಇನ್ನು ಮುಂದುವರೆದ 3ನೇ ಅಂಶ ಅಂತಂದ್ರೆ ಗೊಬ್ಬರಗಳ ಗುಣಧರ್ಮಗಳು, ಮಣ್ಣಿನ ಗುಣಧರ್ಮ ಹೇಗೆ ಇರುತ್ತೋ ಗೊಬ್ಬರ ಗುಣಧರ್ಮ ಅಂದ್ರೆ ಮಣ್ಣಿನಲ್ಲಿ ಹಲವಾರು ಪೋಷಕಾಂಶಗಳು ಸುಲಭವಾಗಿ ಚಲಿಸತಕ್ಕಂಥದ್ದು ಅಥವಾ ಚಲನವಲನ ಇಲ್ಲದೆ ಇರತಕ್ಕಂಥ ಪೋಷಕಾಂಶಗಳು ಅಂತ ನಾವು ವಿಂಗಡಣೆ ಮಾಡ್ತೀವಿ. ಅದನ್ನ ಅವುಗಳನ್ನ ಪೂರೈಕೆ ಮಾಡತಕ್ಕಂಥ ಗೊಬ್ಬರ ಅಂದ್ರೆ ಸಾರಜನಕ ಇರತಕ್ಕಂಥ ಗೊಬ್ಬರನ ನಾವು ಪ್ರಾರಂಭಿಕ ಅಥವಾ ಮೇಲ್ಗೊಬ್ಬರವಾಗಿಯೂ ಕೂಡ ಈ ಒಂದು ಗೊಬ್ಬರನ ಕೊಡಬೇಕಾಗತ್ತೆ. ಆದರೆ ಮಣ್ಣಲ್ಲಿ ಕೆಲವೊಂದು ಪೋಷಕಾಂಶಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲ್ಲ. ಸೊ ಉದಾಹರಣೆಗೆ ರಂಜಕ, ಸೊ ಅದ್ ಜೊತೆಗೆ ಪೊಟ್ಯಾಶ್ ಕೂಡ ಅಲ್ಪ ಮಟ್ಟಿಗೆ. ಸೊ ಈ ಒಂದು ಪೋಷಕಾಂಶಗಳನ್ನ ನಾವು ಬಿತ್ತನೆ ಮಾಡುವಾಗ ಅಥವಾ ನಾಟಿ ಮಾಡೋ ಸಮಯದಲ್ಲೇ ಕೊಡಬೇಕಾಗತ್ತೆ. ಇನ್ನು 4ನೇ ಅಂಶ ಅಂತಂದ್ರೆ ಹವಾಮಾನ ಮತ್ತು ನೀರಾವರಿ ಸೌಕರ್ಯ. ಇಲ್ಲಿ ನೋಡಿ, ಹೆಚ್ಚಿಗೆ ರೈತರು ಮಳೆಯಾಶ್ರಿತ ಅಥವಾ ಕಡಿಮೆ ಮಳೆ ಬೀಳ್ತಕ್ಕಂತ ಪ್ರದೇಶದಲ್ಲಿ ಬೆಳೆಗಳನ್ನ ಬೆಳೆಯೋದ್ರಿಂದ ಇಲ್ಲಿ ಒಣ ಪ್ರದೇಶಗಳಾಗಿದ್ರೆ ಬಿತ್ತನೆ ಸಮಯದಲ್ಲಿ ಗೊಬ್ಬರ ಕೊಡಬೇಕಾಗತ್ತೆ. ಇನ್ನು ನೀರಾವರಿ ಸೌಕರ್ಯ ಇತ್ತು ಅಂತಂದ್ರೆ ಹೆಚ್ಚು ಕಂತುಗಳಲ್ಲಿ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಅಂದ್ರೆ ಇಲ್ಲಿ ತೇವಾಂಶನೇ ಪ್ರಮುಖ ಪಾತ್ರ. ತೇವಾಂಶ ಸರಿ ಇದ್ರೆ ನೀವು 2 ಸಾರಿ ಕೊಡಬಹುದು. ತೇವಾಂಶ ಇಲ್ಲ ಅಂದ್ರೆ ಗೊಬ್ಬರ ಹಾಕಿದ್ದು ವೇಸ್ಟ್ ಉಪಯೋಗ ಆಗಲ್ಲ. ಅಂದ್ರೆ ಗಿಡಗಳಿಗೆ ಹೋಗೋದೇ ಇಲ್ಲ, ಅದು ತಲುಪೋದೇ ಇಲ್ಲ. ಅದು ನಿಮ್ಗೆ ಅಂದ್ರೆ ತೇವಾಂಶನೇ ನಿಮ್ಗೆ ಒಂದು ಮಾರ್ಗ ಇದ್ದಂಗಲ್ಲ ಆಹಾರ ಸೇವನೆಗೆ. ಅಂದ್ರೆ ಗಿಡಗಳಿಗೆ, ಗಿಡಗಳ ಬೇರುಗಳು ಜೀವಂತ ಆಗಿರ್ತವೆ. ಅಂದ್ರೆ ಗೊಬ್ಬರ ಕೊಟ್ಟಾಗ ತೇವದಲ್ಲಿ ಅದು ಅಯಾನುಗಳ ರೂಪದಲ್ಲಿ ಮಾರ್ಪಾಟಾಗಿ ಆ ನೀರಿನ ಮುಖಾಂತರ ಪೋಷಕಾಂಶಗಳು ಮಣ್ಣು ಅಥವಾ ಗೊಬ್ಬರದಿಂದ ಬೆಳೆಗಳಿಗೆ ಹೀರಲ್ಪಡುತ್ತೆ. ಅಂದ್ರೆ ನೀರು ಮಣ್ಣು ಇದು ಸೇರಿ ಅದು ತಂಪಾಗುತ್ತೆ. ಅದು ಒಂದು ಮಾಧ್ಯಮ ಆಗ್ತದೆ. ಅದು ದಾರಿ. ಹೇಗೆ ನಮ್ಗೆ ಈಗ ನಮ್ ಧ್ವನಿನ ಈಗ ಏನು ರೇಡಿಯೋದ ಮೂಲಕ ರೈತರಿಗೆ ಅಥವಾ ಎಲ್ಲರಿಗೂ ಕೇಳ್ಸಂಗ್ ಮಾಡ್ತೇವಲ್ಲ, ಇದೊಂದು ಮಾಧ್ಯಮ. ಅದೇ ತರ ನೀರು ಮತ್ತು ಮಣ್ಣು ಎರಡು ಸೇರಿ, ಮಣ್ಣನ್ನ ಮತ್ತು ನೀರು ಇವೆರಡು ಸೇರಿ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ, ಮತ್ತೆ ತೇವಾಂಶ ಇರ್ತದೆ. ಅದು ಗಿಡಗಳ ಬೇರಿಗೆ ಅದು ಜೀವ ಕೊಡ್ತದೆ. ಆಮೇಲೆ ಡಾಕ್ಟ್ರೆ, ಇವತ್ತು ಬೆಳೆಗಳಿಗೆ ಪೋಷಕಾಂಶಗಳು ಒದಗಿಸುವ ಸಾಮಾನ್ಯವಾದ 3 ವಿಧಾನಗಳು ಇದಾವೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಯಾವ್ಯಾವ ವಿಧಾನಗಳು ಒಂದೊಂದ್ರ ಬಗ್ಗೆ ಹೇಳ್ತಾ ಹೋಗಿ. ನೋಡಿ, ಪೋಷಕಾಂಶ ಪೂರೈಕೆ ಅಂತ ನಾವು ನೋಡಿದಾಗ ಮೂರು ವಿಧಾನಗಳು ಯಾವ್ಯಾವ್ದಂದ್ರೆ ಸಾಮಾನ್ಯವಾಗಿ ನಮ್ಮ ರೈತರು ಈ 3 ವಿಧಾನ ಬಳಸ್ತಾ ಇರ್ತಾರೆ. ಸೊ ಅವು ಯಾವ್ಯಾವ್ದು ಅನ್ನೋದನ್ನ ನಾನು ಒಂದೊಂದಾಗಿ ಇವಾಗ ಹೇಳ್ತಾ ಹೋಗ್ತೀವಿ. ನೋಡೋದಾದ್ರೆ ಮೊದಲನೇದಾಗಿ ಮಣ್ಣಿಗೆ ಹಾಕ್ತಕ್ಕಂಥದ್ದು, ಅಂದ್ರೆ ನಾವು ಮಣ್ಣಿಗೆ ಗೊಬ್ಬರವನ್ನ ಸೇರಿಸೋದು ಅಂತ ಹೇಳ್ತೀವಿ. ಇದಾದ ನಂತರ ಎಲೆಗಳ ಮೇಲೆ ಸಿಂಪರಣೆ, ಪತ್ರ ಸಿಂಪರಣೆ, ಪೋಲಿಯರ್ ಅಪ್ಲಿಕೇಶನ್ ಅಂತ ಕರೀತಾರೆ. ಅದಾದ ನಂತರ 3ನೇದು ಅಂದ್ರೆ ನೀರಿನ ಜೊತೆಗೆ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳನ್ನ ನೀರಾವರಿ ಮುಖಾಂತರ ಕೊಡೋ ಪದ್ಧತಿನ ನಾವು ರಸಾವರಿ ಪದ್ಧತಿ ಅಂತ ಹೇಳ್ತೀವಿ. ಈ 3 ಪದ್ಧತಿನಲ್ಲಿ ಪೋಷಕಾಂಶವನ್ನ ಬೆಳೆಗೆ ನೀಡಲಾಗುತ್ತೆ. ಆಮೇಲೆ ಮಣ್ಣಿಗೆ ಈಗ ಯಾವಾಗ ಗೊಬ್ಬರವನ್ನ ಹಾಕಬೇಕಾಗುತ್ತೆ ಈ ಒಂದು ವಿಧಾನದಲ್ಲಿ? ಇದು ಸಾಮಾನ್ಯವಾಗಿ ಎಲ್ಲ ಮೋರ್ ದೆನ್ ಸುಮಾರು 90-95% ಜನ ಇದನ್ನೇ ಬಳಸ್ತಾರೆ. ಈಗ ಅರಣ್ಯ ಸಸ್ಯಗಳಿಗೆ ಒಂದು ಬಿಟ್ಟರು. ಖಂಡಿತ, ಅವು ಅರಣ್ಯ ಅದು ಸಹಜನೇ ಮಾಡ್ಕೊಂಡಿರುತ್ತೆ. ಹೌದು, ಮಳೆ ಬೀಳ್ತದೆ, ಎಲೆಗಳ ಉದುರಿ ಬೀಳ್ತವೆ, ಬುಡದಲ್ಲಿ ಅದು ಗೊಬ್ಬರ ಆಗ್ಬಿಡ್ತದೆ. ಅದು ಸಹಜ ಗೊಬ್ಬರ ಆಗುತ್ತೆ. ನಾವು ಬೆಳೆ ಬೆಳಿಬೇಕಾದ್ರೆ ನಾವು ಪೂರಕವಾಗಿ ನಾವು ನಮ್ ಗಿಡ ಸದೃಢ ಆಗ್ಲಿ, ಬೇಗ ಬೆಳಿಲೇಬೇಕು ಅಂತ ನಾವು ಹಠ ಮಾಡಿ ಗೊಬ್ಬರ ಹಾಕ್ತೇವೆ. ಹೌದು, ಇದು ಸಾಮಾನ್ಯ ವಿಧಾನ, ಮಣ್ಣಿಗೆ ಹಾಕ್ತಕ್ಕಂಥದ್ದು ಸಾಮಾನ್ಯ ವಿಧಾನ, ಹೆಚ್ಚಿಗೆ ಜನ ಬಳಸ್ತಕ್ಕಂಥದ್ದು. ಸೊ ಇಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಗೊಬ್ಬರಗಳನ್ನ ನಿಗದಿತ ಅಥವಾ ನಿರ್ದಿಷ್ಟ ಅಂತರದಲ್ಲಿ ಮಣ್ಣಿಗೆ ನೇರವಾಗಿ ನಾವು ಗೊಬ್ಬರವನ್ನ ಹಾಕ್ತಕ್ಕಂಥದ್ದು. ಈ ಮಣ್ಣಿಗೆ ಗೊಬ್ಬರ ಹಾಕೋದಕ್ಕಿಂತ ಮುಂಚೆ ಗೊಬ್ಬರವನ್ನ ಚೆನ್ನಾಗಿ ರಸಗೊಬ್ಬರಗಳ ಮಿಶ್ರಣ ಮಾಡ್ಕೊಳ್ಬೇಕು, ಮತ್ತೆ ಗೊಬ್ಬರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅದು ಬೇರನ್ನ ಕತ್ತರಿಸಿ ನಾವು ಗೊಬ್ಬರ ಕೊಡಬಾರ್ದು. ಬೇರು ಒಂದು ವೇಳೆ ಬೇರು ಕತ್ತರಿಸಿ ಗೊಬ್ಬರ ಏನಾದ್ರು ಕೊಟ್ಟಿತ್ತಾದ್ರೆ ರೋಗ ಅಥವಾ ಕೀಟ ಬರ್ತಕ್ಕಂಥ ಪ್ರಮೇಯ ಜಾಸ್ತಿ ಆಗಿರುತ್ತೆ. ಇದ್ರ ಜೊತೆಗೆ ಈ ರಂಜಕ ಮತ್ತು ಸತು ಇರತಕ್ಕಂಥ ಗೊಬ್ಬರಗಳನ್ನ ಸುಣ್ಣ ಇರತಕ್ಕಂಥ ಗೊಬ್ಬರಗಳ ಜೊತೆ ಮಿಶ್ರ ಮಾಡಬಾರದು. ಯಾಕೆ ಅಂತಂದ್ರೆ ಅದು ಸಿಗದೇ ಇರತಕ್ಕಂಥ ಇತರೆ ರೂಪಕ್ಕೆ ಪರಿವರ್ತನೆ ಹೊಂದುತ್ತೆ. ಸೊ ಹಾಗಾಗಿ ಮತ್ತೆ ಸಸ್ಯಗಳ ಭಾಗಗಳಿಗೆ ರಾಸಾಯನಿಕ ಗೊಬ್ಬರಗಳು ನೇರವಾಗಿ ಸಂಪರ್ಕದಲ್ಲಿ ಇರಬಾರದು. ಯಾಕಂದ್ರೆ ಅಲ್ಲಿ ನಾವು ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಸೊ ನೇರವಾಗಿ ಬಿದ್ದಾಗ ಅಲ್ಲಿ ಹಳದಿ ಏನೋ ಎಲೆಗಳೆಲ್ಲ ಬಾಡಿ ಹೋಗ್ತಕ್ಕಂಥದ್ದು, ಹಳದಿ ಕಲರ್ ಆಗ್ತಕ್ಕಂಥದ್ದನ್ನ ತಾವು ಗಮನಿಸಬಹುದು. ಸೊ ಅದ್ರ ಜೊತೆಗೆ ರಂಜಕ ಇರತಕ್ಕಂಥ ಗೊಬ್ಬರಗಳನ್ನ ಬೇರಿನ ವಲಯ ಎಲ್ಲಿರುತ್ತೆ ಅದು ಮಣ್ಣಲ್ಲಿ ಚಲಿಸೋದಿಲ್ಲ, ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ವರ್ಗಾವಣೆ ಆಗಲ್ಲ. ಸೊ ಹಾಗಾಗಿ ರಂಜಕನ ಬೇರು ಎಲ್ಲಿರುತ್ತೆ, ಬೆಳೆಯ ಬೇರಿನ ಸಕ್ರಿಯ ವಲಯ ಅಂತ ನಾವು ಕರಿತೀವಿ, ಎಫೆಕ್ಟಿವ್ ರೂಟ್ ಜೋನ್ ಅಂತ ಕರೀತಾರೆ, ಅಲ್ಲಿಗೆ ಪೂರೈಕೆ ಮಾಡಬೇಕಾಗುತ್ತೆ. ಅದಾದ ನಂತರ ಪೊಟ್ಯಾಶ್ ಗೊಬ್ಬರವನ್ನ ಯಾವುದೇ ಆದರೂ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಬಹುದು, ಪೊಟ್ಯಾಶ್ ರಸಗೊಬ್ಬರವನ್ನ. ಸೊ ಇದು ವಿಶೇಷವಾಗಿ ಮರಳು ಮಣ್ಣಲ್ಲಿ ಪೊಟ್ಯಾಶ್ನ ಲಭ್ಯತೆ ಕಡಿಮೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಇದನ್ನ ವಿವಿಧ ಕಂತುಗಳಲ್ಲಿ ಕೊಡಬಹುದು. ಇದು ನೇರವಾಗಿ ಮಣ್ಣಿಗೆ ಹಾಕ್ತಕ್ಕಂಥ ಪದ್ಧತಿ. ಇನ್ನೊಂದು ಎಲೆಗಳ ಮೇಲೆ ಕೆಲವೊಂದ್ಸಾರಿ ಸಿಂಪಡಣೆ ಮಾಡ್ತಾರಲ್ಲ, ಅದ್ರ ಬಗ್ಗೆ ಹೇಳಿ. ಇತ್ತೀಚೆಗೆ ಹಲವಾರು ಜನ ಇದನ್ನ ಮಾಡ್ತಾ ಇದಾರೆ, ಅನುಸರಿಸ್ತಾ ಇದಾರೆ. ಇದನ್ನ ನಾವು ಪತ್ರ ಸಿಂಚನ ಅಂತಾನು ಕೂಡ ಕರಿತೀವಿ, ಫೋಲಿಯಾರ್ ನ್ಯೂಟ್ರೆಂಟ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಹಲವಾರು ರಾಸಾಯನಿಕ ಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಆ ಒಂದು ದ್ರಾವಣವನ್ನ ಎಲೆಗಳ ಮೇಲೆ ಸಿಂಪರಣೆ ಮಾಡಲಾಗುತ್ತೆ. ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರಗಳನ್ನ ಎಲೆಗಳ ಮೇಲೆ ಸಿಂಪರಣೆ ಮಾಡಿನೂ ಸಹ ಪೋಷಕಾಂಶವನ್ನ ಪೂರೈಕೆ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರುಗಳ ಚಟುವಟಿಕೆ ದುರ್ಬಲ ಆಗಿರುತ್ತೆ ಹಲವಾರು ಸಂದರ್ಭದಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಬೆಳೆ ಹಾನಿಯಾಗ್ತಕ್ಕಂಥ ಸಂದರ್ಭನೂ ಕೂಡ ಇರುತ್ತೆ. ಅಂತ ಸಮಯದಲ್ಲಿ ನಾವು ಬೆಳೆಗಳ ರಕ್ಷಣೆಗಾಗಿ ಫೋಲಿಯಾರ್ ನ್ಯೂಟ್ರಿಷನ್ ನಾವು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲೆಗಳ ಮೇಲೆ ಎಲ್ಲಾ ಪೋಷಕಾಂಶಗಳು, NPK ಪ್ರಧಾನ, ದ್ವಿತೀಯ ಪೋಷಕಾಂಶಗಳು ಅಥವಾ ಇತರ ಲಘು ಪೋಷಕಾಂಶಗಳನ್ನು ಕೂಡ ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡ್ತೀವಿ. ಈ ಹಲವಾರು ಸಂದರ್ಭದಲ್ಲಿ ಎಲೆಗಳ ಮೇಲೆ ಸಿಂಪರಣೆ ಅಂತಂದ್ರೆ ಪೋಷಕಾಂಶಗಳ ಕೊರತೆ ಆಗಿರುತ್ತೆ. ಈಗ ಉದಾಹರಣೆಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಕೊರತೆ ಆದ್ರೆ ಅದನ್ನ ತ್ವರಿತಗತಿಯಲ್ಲಿ ಅಂದ್ರೆ ಫಾಸ್ಟ್ ಆಗಿ ಅದನ್ನ ಕೊರತೆ ನೀಗಿಸೋದಿಕ್ಕೆ ಫೋಲಿಯಾರ್ ನ್ಯೂಟ್ರಿಷನ್ ನಾವು ರೆಕಮೆಂಡೇಶನ್ ಮಾಡ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಮಾಡಬಹುದು. ಆಮೇಲೆ ಸುಮಾರು ದಿನ ಮಳೆ ಹೋಗುತ್ತೆ, ಮಳೆ ಕೈ ಕೊಡುತ್ತೆ, ಅಂತ ಸಂದರ್ಭದಲ್ಲಿ ಡ್ರೌಟ್ ಎಸ್ಕೇಪ್ ಮೆಕಾನಿಸಂ ಅಂತ ನಾವು ಕರಿತೀವಿ. ಅಂತ ಸಮಯದಲ್ಲಿ ಶೇಕಡಾ 1.5 ಅಥವಾ ಶೇಕಡಾ 2 ಪೊಟ್ಯಾಸಿಯಂ ಕ್ಲೋರೈಡ್ ಅಥವಾ ಪೊಟ್ಯಾಸಿಯಂ ಸಲ್ಫೇಟ್ ನ ಎಲೆಗಳ ಮೇಲೆ ಪತ್ರ ಸಿಂಪಡಣೆ ಮಾಡಿದ್ದಾದಲ್ಲಿ ಅದು ಮಳೆ ಬರಲಿಲ್ಲ ಅಂದ್ರೂ ಕೂಡ ರಾಗಿ, ಜೋಳ ಇಂಥ ಬೆಳೆಗಳು ಸುಮಾರು 10-15 ಒಣ ಇದನ್ನ ಪರಿಸ್ಥಿತಿನ ತಡ್ಕೊಳ್ಳೋ ಅಷ್ಟು ಶಕ್ತಿ ನೀಡುತ್ತೆ. ಸೊ ಇದು ಹಲವಾರು ಅಡ್ವಾಂಟೇಜಸ್ಗಳು ಕೂಡ ಇದೆ ಪತ್ರ ಸಿಂಪರಣೆ ಮಾಡೋದ್ರಿಂದ. ಇನ್ನು ಎಲೆಗಳ ಮೇಲೆ ಇತರೆ ಲಘು ಪೋಷಕಾಂಶಗಳನ್ನು ಕೂಡ ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ನಾವು ಸಿಂಪರಣೆ ಮಾಡಬಹುದು, ಅಂದ್ರೆ ಅನುಕೂಲ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಿ. ಇನ್ನೊಂದು ಡಾಕ್ಟರ್ ವೀರನಾಗಪ್ಪ ಅವರೇ, ಇವತ್ತು ಈ ಪತ್ರ ಸಿಂಪರಣೆ ಅಂತ ತಾವು ಹೇಳಿದ್ರಲ್ಲ, ಇದರಲ್ಲೂ ಕೂಡ ಕೆಲವೊಂದು ಅನುಕೂಲಗಳು ಕೂಡ ಇದಾವೆ ನಮ್ಮ ರೈತರಿಗೆ ಅಂತ ಹೇಳಿದ್ರಿ, ಏನು ಯಾವ್ಯಾವ ಅನುಕೂಲ ಇದಾವೆ? ಸೊ ಪತ್ರ ಸಿಂಪರಣೆ ಅಂತ ನಾವು ನೋಡಿದಾಗ ಇದು ಕೇವಲ ಏಕೈಕ ಮೂಲ ಅಲ್ಲ, ಮಣ್ಣಿಗೂ ಕೂಡ ಕೊಡಬೇಕು. ಅದಾದ ನಂತರ ಪೋಷಕಾಂಶಗಳ ಕೊರತೆ ಇದ್ರೆ ಪತ್ರ ಸಿಂಪರಣೆ ಮಾಡಬೇಕಾಗತ್ತೆ. ಇದು ಒಂದು ಪರ್ಯಾಯ ಮಾರ್ಗ ಅಷ್ಟೇನೆ. ಇಲ್ಲಿ ಪೋಷಕಾಂಶ ಕೊರತೆ ಇದ್ದಾಗ ಅದನ್ನ ತಿದ್ದುಪಡಿ ಮಾಡೋದಕ್ಕೆ, ಕೆಲವೊಂದು ಪೋಷಕಾಂಶಗಳು ನೀರಿನಲ್ಲಿ ಅಥವಾ ವಾತಾವರಣದಲ್ಲಿ ಆವಿಯಾಗಿ ಹೋಗ್ತಕ್ಕಂಥದ್ದು ಇರುತ್ತೆ, ಅಂತ ಸಂದರ್ಭದಲ್ಲಿ ಪತ್ರ ಸಿಂಪರಣೆ ಮಾಡೋದು. ಇಲ್ಲಿ ಮಾಡೋದ್ರಿಂದ ಪೋಷಕಾಂಶಗಳನ್ನ ಪೋಲಾಗೋದನ್ನ ನಾವು ತಡೆಗಟ್ಟಬಹುದು ಪತ್ರ ಸಿಂಪರಣೆ ಮಾಡೋದ್ರಿಂದ. ಸೊ ಅದೇ ರೀತಿ ಮಣ್ಣಲ್ಲಿ ಕೆಲವೊಂದು ಪೋಷಕಾಂಶ ಇರುತ್ತೆ. ಉದಾಹರಣೆ, ಮಣ್ಣು ಪರೀಕ್ಷೆ ಮಾಡಿಸಿದಾಗ ರಂಜಕದ ಪ್ರಮಾಣ ಜಾಸ್ತಿ ಇರುತ್ತೆ ಮಣ್ಣಲ್ಲಿ. ಸೊ ಅಂತ ಸಂದರ್ಭದಲ್ಲಿ ನಾವು ರೈತರಿಗೆ ಏನ್ ಹೇಳ್ತೀವಿ, ನೀವು ರಂಜಕದ ಗೊಬ್ಬರವನ್ನ ಶೇಕಡಾ 25% ಕೊಡಿ, ಅಥವಾ ರಂಜಕ ಇರತಕ್ಕಂಥ ಗೊಬ್ಬರಗಳನ್ನ ಎಲೆಗಳ ಮೇಲೆ ಶೇಕಡಾ 2 ದ್ರಾವಣವನ್ನ ನೀರಿನಲ್ಲಿ ಕರಗಿಸಿ ಅದನ್ನ ನೇರವಾಗಿ ಸಿಂಪರಣೆ ಮಾಡಿ ಅಂತ ಹೇಳ್ತೀವಿ. ಇಲ್ಲಿ ಪತ್ರ ಸಿಂಪರಣೆ ಅಂದಾಗ ಶೇಕಡಾ 2 ಅಧಿಕವಾಗಿ ಮಾಡೋ ಹಾಗಿಲ್ಲ, ಮೇಜರ್ ನ್ಯೂಟ್ರಿಯೆಂಟ್ಸ್ ಆಗಿದ್ರೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಏನೋ ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಬಂದು ಅದು ಹಳದಿ ಕಲರ್ ಆಗಿ ಉದುರು ಹೋಗ್ಬಿಡತ್ತೆ. ಸೊ ಹಾಗಾಗಿ ಸ್ಕಾರ್ಚಿಂಗ್ ಆಗುತ್ತೆ. ಸೊ ಹಂಗಾಗಿ ಶೇಕಡಾ 2 ಅಥವಾ ಅದಕ್ಕಿಂತ ಕಡಿಮೆ ದ್ರಾವಣವನ್ನ ಸಿಂಪರಣೆ ಮಾಡಬೇಕು ಮೇಜರ್ ನ್ಯೂಟ್ರಿಯೆಂಟ್ಸ್ ಆಗಿದ್ರೆ. ಇದೊಂದು ಅನುಕೂಲ ಇದೆ. ಸೊ ಅದೇ ರೀತಿ ಪೋಷಕಾಂಶಗಳ ಕೊರತೆಯನ್ನು ನೀಗಿಸೋದಿಕ್ಕೆ ಇದು ಸುಲಭವಾಗಿ ಅದೇ ರೀತಿ ಪರಿಣಾಮಕಾರವಾದಂತಹ ವಿಧಾನ ಪತ್ರ ಸಿಂಪರಣೆ. ಇನ್ನು ಹೆಚ್ಚು ಒಣ ಪ್ರದೇಶದಲ್ಲಿ ಈ ಪೋಷಕಾಂಶಗಳು ಸಾಮಾನ್ಯವಾಗಿ ಹೀರಿಕೆ ಕಷ್ಟ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸಿಂಪರಣೆಯನ್ನು ನಾವು ಮಾಡಬಹುದು. ಮತ್ತೆ ಬರ ಪರಿಸ್ಥಿತಿ ಎದುರಾದಾಗ ಶೇಕಡಾ 1.5-2 ಪೊಟ್ಯಾಸಿಯಂ ಕ್ಲೋರೈಡ್ ಅಥವಾ ಪೊಟ್ಯಾಸಿಯಂ ಸಲ್ಫೇಟ್ ಸಿಂಪರಣೆ ಮಾಡೋದ್ರಿಂದ ಬರ ಪರಿಸ್ಥಿತಿನ ಎಸ್ಕೇಪ್ ಮಾಡಬಹುದು. ಇದು ಪತ್ರ ಸಿಂಪರಣೆಯಲ್ಲಿ ಇರತಕ್ಕಂಥ ಹಲವಾರು ಅನುಕೂಲಗಳು. ಈಗ ಹನಿ ನೀರಾವರಿ ಮೂಲಕನೂ ಕೂಡ ಈ ಗೊಬ್ಬರ ಪೂರೈಕೆ ಮಾಡ್ತಾರಲ್ಲ ನಮ್ಮ ರೈತರು, ಅದಕ್ಕೆ ರಸಾವರಿ ಅಂತಾನು ಕೂಡ ಹೇಳ್ತಾರೆ, ಏನು ಇದ್ರ ಬಗ್ಗೆ ಹೇಳಿ? ಹನಿ ನೀರಾವರಿ ಅಂತಂದ್ರೆ ಡ್ರಿಪ್ ಮುಖಾಂತರ ನೀರನ್ನು ಕೊಡೋದು. ಸೊ ಅದೇ ಡ್ರಿಪ್ ಅಲ್ಲಿ ನೀರಿನಲ್ಲಿ ಕರಗ್ತಕ್ಕಂಥ ಪೋಷಕಾಂಶವನ್ನ ಅಂದ್ರೆ ಜೀವಾಮೃತ ಮಾಡ್ದಂಗೆ, ಅದು ಜೀವಾಮೃತ ಅಂತಂದ್ರೆ ಸಾವಯವ ಪದ್ಧತಿ. ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ಬೇಕಾದ್ರೆ ಏನಾಗುತ್ತೆ, ನೀರಿನಲ್ಲಿ ಕರಗ್ತಕ್ಕಂಥ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ ನಾವು. ಅಂತ ಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಅದನ್ನ ನೀರಾವರಿ ಮುಖಾಂತರ ಕೊಡೋ ಪದ್ಧತಿನ ನಾವು ರಸಾವರಿ ಅಂದ್ರೆ ಫರ್ಟಿಗೇಷನ್ ಅಂತ ಹೇಳ್ತಾರೆ. ಅಂದ್ರೆ ದ್ರವ ರೂಪ ಗೊಬ್ಬರಗಳು, ಲಿಕ್ವಿಡ್ ಫರ್ಟಿಲೈಸರ್ಸ್ ಅನ್ನು ಕೂಡ ಕೊಡಬಹುದು. ಹರಳ ರೂಪದಲ್ಲಿ ಇರ್ತಕ್ಕಂಥ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳು ಇದೆ, ಅಂದ್ರೆ ಕರಗಿಸಿ ಅದನ್ನ ಕರಗಿಸಿ ಸ್ಪ್ರೇ ಮಾಡಬೇಕಾಗುತ್ತೆ. ಇಲ್ಲ, ಸ್ಪ್ರೇ ಅಲ್ಲ, ಇದು ಹನಿ ನೀರಾವರಿ ಮುಖಾಂತರ ಕೊಡತಕ್ಕಂಥದ್ದು, ಡ್ರಿಪ್. ಇದನ್ನ ನಾವು ರಸಾವರಿ ಅಂತ ಕರಿತೀವಿ. ಸೊ ರಸಾವರಿಗೆ ಇದನ್ನ ಅಳವಡಿಕೆ ಮಾಡಿ, ಈಗ ಆಲ್ಮೋಸ್ಟ್ ಎಲ್ಲಾ ತೋಟಗಾರಿಕೆ ಬೆಳೆಗಳನ್ನ ಬೆಳೆತಿರ್ತಕ್ಕಂಥ 100% ರೈತರನ್ನು ಕೂಡ ಇದನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ರಸಾವರಿ ಕೊಡ್ಬೇಕಾದ್ರೆ ವೆಂಚೂರಿ ಬೇಕಾಗುತ್ತೆ. ಸೊ ಇಲ್ಲಿ ನೀರಿನಲ್ಲಿ ಕರಗ್ತಕ್ಕಂಥ NPK ಇರ್ಬೋದು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಲ್ಫರ್, ಲಘು ಪೋಷಕಾಂಶಗಳು, ಇದನ್ನೆಲ್ಲಾನು ರಸಾವರಿಗೆ ಮೊದಲು ನೀರಿನಲ್ಲಿ ಗೊಬ್ಬರವನ್ನ ಕರೆಸಿ ವೆಂಚೂರಿಯ ಮುಖಾಂತರ ಡ್ರಿಪ್ ಅಲ್ಲಿ ಹರಿದೋಗೋ ರೀತಿ ಇದನ್ನ ಗೊಬ್ಬರ ಕೊಡಬೇಕಾಗತ್ತೆ. ರಸಾವರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು 1-30 ನಿಮಿಷ ಡ್ರಿಪ್ ಅಲ್ಲಿ ನೀರು ಕೊಟ್ಟು ಅದಾದ ನಂತರ ನೀರಿನಲ್ಲಿ ಕರಗ್ತಕ್ಕಂಥ ರಸಗೊಬ್ಬರಗಳನ್ನ ಕರೆಸಿ ನಿಮಗೆ ಬೇಕಾಗಿರತಕ್ಕಂಥ ಗೊಬ್ಬರಗಳನ್ನ ನೀರಿನಲ್ಲೇ ಸಪ್ಲೈ ಮಾಡಿ ಮತ್ತೆ ಎಲ್ಲ ಗೊಬ್ಬರಗಳನ್ನ ಗೊಬ್ಬರ ಕೊಟ್ಟು ಆದ್ಮೇಲೆ ಮತ್ತೆ 1-30 ನಿಮಿಷ ಡ್ರಿಪ್ ನೀರನ್ನ ಕೊಡಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಹಲವಾರು ಅನುಕೂಲಗಳಿದೆ. ಇಲ್ಲಿ ರಸಾವರಿ ಮಾಡಬೇಕಾದ್ರೆ ಕೆಲವೊಂದು ಅಂಶನ ಗಮನದಲ್ಲಿ ಇಟ್ಕೊಳ್ಬೇಕು. ಅಧಿಕ ಲವಣ ಇರತಕ್ಕಂತ ನೀರಿನಲ್ಲಿ ರಸಾವರಿ ಮಾಡಬಾರದು. ಅದಕ್ಕೇನೆ ರಸಾವರಿ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ನೀರನ್ನ ಪರೀಕ್ಷೆ ಮಾಡಿದ್ರೆ ಒಳ್ಳೇದು. ಈಗ ಈ ರಸಾವರಿ ಗೊಬ್ಬರ ಅಂತಿರಲ್ಲ, ಇದ್ರ ಬಗ್ಗೆ ಸೂಕ್ತವಾದ ಗೊಬ್ಬರಗಳು ಯಾವುದು ರಸಾವರಿಗೆ? ರಸಾವರಿ ಮಾಡಬೇಕಾದ ಸಂದರ್ಭದಲ್ಲಿ ನೀರಿನ ರಸಸಾರ ಮೊದಲನೇದಾಗಿ 5.8-7.8 ಇರಬೇಕು. ಇನ್ನು ಸಂಪೂರ್ಣವಾಗಿ ಕರಗ್ತಕ್ಕಂಥ ರಸಗೊಬ್ಬರಗಳು, ಉದಾಹರಣೆಗೆ 19 ಅಂತ ಕರಿತೀವಿ, 74 ಗೊಬ್ಬರ ಅಂತ ಕರಿತೀವಿ. ಸೊ ಅದೇ ರೀತಿ ನೀರಿನಲ್ಲಿ ಕರಗ್ತಕ್ಕಂಥ NPKಗಳ ಜೊತೆಗೆ ಲಘು ಪೋಷಕಾಂಶ ಇರತಕ್ಕಂಥ ಪೋಷಕಾಂಶ ಮಿಶ್ರಣವನ್ನು ಕೂಡ ಇಲ್ಲಿ ಬಳಸಬಹುದು. ಇದರ ಜೊತೆಗೆ ಇನ್ನು ಹಲವಾರು ಕಂಪನಿಗಳು ಪಾಲಿಫೀಡ್ ಅಂತ ಹೇಳಿ ಗೊಬ್ಬರ ಸಿಗುತ್ತೆ, ಅದನ್ನೆಲ್ಲನೂ ಕೂಡ ರಸಾವರಿನಲ್ಲಿ ಬಳಸಬಹುದು. ಅದ್ರ ಜೊತೆಗೆ ದ್ರವ ರೂಪದಲ್ಲಿ ಇರತಕ್ಕಂಥ ಗೊಬ್ಬರವನ್ನು ಕೂಡ ರಸಾವರಿನಲ್ಲಿ ಬಳಸಬಹುದು. ಡಾಕ್ಟರ್ ವೀರ ನಾಗಪ್ಪ ಅವರೇ, ಈಗ ಗೊಬ್ಬರ ಪೂರೈಸಬೇಕಾದ್ರೆ ಎರಡೆರಡು ಹಂತ ಇರ್ತದೆ ಅಂತ ಹೇಳಿದ್ರಿ. ಒಂದು ಪ್ರಾರಂಭಿಕ ಗೊಬ್ಬರಗಳು, ಆಮೇಲೆ ಮೇಲ್ ಗೊಬ್ಬರಗಳು, ಇವುಗಳ ಬಗ್ಗೆ ಹೇಳಿ. ಪ್ರಾರಂಭಿಕ ಗೊಬ್ಬರವನ್ನ ಯಾವ ತರ ನಾವು ಉಪಯೋಗಿಸ್ತೇವೆ? ಗೊಬ್ಬರವನ್ನ ಎರಡು ರೀತಿಯಾಗಿ ಬೆಳೆಗಳಿಗೆ ಪೂರೈಕೆ ಮಾಡ್ತೀವಿ. ಪ್ರಾರಂಭಿಕ ಗೊಬ್ಬರ ಅಂತಂದ್ರೆ ಬಿತ್ತನೆ ಮಾಡತಕ್ಕಂಥ ಸಮಯದಲ್ಲಿ ಅಥವಾ ನಾಟಿ ಮಾಡತಕ್ಕಂಥ ಸಮಯದಲ್ಲಿ ಬೆಳೆಗಳಿಗೆ ಬೇಕಾಗುವ ಪೋಷಕಾಂಶವನ್ನು ನಾವು ಕೊಡೋದನ್ನ ಪ್ರಾರಂಭಿಕ ಗೊಬ್ಬರಗಳು ಅಂತ. ಅಂದ್ರೆ ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಗಿಡ ಸಣ್ಣದಿರ್ತದೆ. ಹೌದು, ಖಂಡಿತ ಕಡಿಮೆ ಪ್ರಮಾಣದಲ್ಲಿ, ಎಷ್ಟು ಶಿಫಾರಸು ಮಾಡಿರ್ತೋ ಅಷ್ಟು ಮಾತ್ರ. ಹೌದು, ಪ್ರಾರಂಭಿಕದಲ್ಲಿ ವಿಶೇಷವಾಗಿ ಸದೃಢವಾದಂತಹ ಬೇರು ಅಷ್ಟೇ ಅಲ್ವಾ ಬೇರೆ ಬರ್ಲಿಕ್ಕೆ. ಖಂಡಿತ, ಬೇರೆ ಚೆನ್ನಾಗಿ ಬೆಳ್ಕೊಂಡ್ಲಿ, ಸಸ್ಯ ಬಲಿಷ್ಠ ಆಗ್ಬೇಕಂತಂದ್ರೆ ಮೊದಲು ಅಡಿಪಾಯ ಅಂದ್ರೆ ಬೇರುಗಳು ಚೆನ್ನಾಗಿರ್ಬೇಕು, ಬೇರುಗಳು ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರನ ನಾವು ನಾಟಿ ಮಾಡುವಾಗ ಅಥವಾ ಬಿತ್ತನೆ ಮಾಡುವ ಗೊಬ್ಬರನ ನಾವು ಸಾಮಾನ್ಯವಾಗಿ ಮೂಲ ಗೊಬ್ಬರ ಅಥವಾ ಪ್ರಾರಂಭಿಕ ಗೊಬ್ಬರ ಅಂತ ಕರಿತೀವಿ. ಇಲ್ಲಿ ಪ್ರಾರಂಭಿಕ ಗೊಬ್ಬರವನ್ನ ಕೊಡಬೇಕಾದ್ರೆ ಮೊಳಕೆ ಬರ್ತಿರ್ತಕ್ಕಂಥ ಬೀಜದೊಡೆಗೆ ಗೊಬ್ಬರವನ್ನ ಮಿಶ್ರಣ ಮಾಡಬಾರದು. ಹಲವಾರು ಜನ ಏನ್ ಮಾಡ್ತಾರೆ, ಬೀಜ ಮತ್ತು ಗೊಬ್ಬರ ಎರಡನ್ನು ಮಿಶ್ರಣ ಮಾಡಿ ಬಿತ್ತನೆ ಮಾಡ್ತಾರೆ. ಮೊಳಕೆ ಬಂದಿರುತ್ತೆ, ಮೊಳಕೆ ಪಕ್ಕದಲ್ಲೇ ಗೊಬ್ಬರ ಹಾಕ್ತಾರೆ, ಯೂರಿಯಾ ಅಥವಾ ಇತರೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ನ. ಆ ಮೊಳಕೆ ಹೊಡಿತಕ್ಕಂಥ ಸಂದರ್ಭದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ಬೇರು ಅಥವಾ ಕಾಂಡ. ಸೊ ಅದು ರಾಸಾಯನಿಕಗಳು ನೇರವಾಗಿ ಸಂಪರ್ಕ ಬಂದಾಗ ಅದು ಸುಟ್ಟು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದು ನೇರ ಸಂಪರ್ಕಕ್ಕೆ ಬರದೇ ಇರೋ ರೀತಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಮೇಲ್ ಗೊಬ್ಬರ ಅಂತ. ಹೌದು, ಸಸ್ಯಗಳು ವಿವಿಧ ಬೆಳವಣಿಗೆಯಲ್ಲಿ ಪೋಷಕಾಂಶಗಳು ಬೇಕಾಗುತ್ತೆ, ಅಂದ್ರೆ ಸ್ವಲ್ಪ ಬಲ್ತಿರ್ತದೆ. ಹೌದು, ವಿವಿಧ ಹಂತಗಳಲ್ಲಿ ಅದರ ಬೆಳವಣಿಗೆ ಬೇಕಾಗ್ತಕ್ಕಂಥ ಗೊಬ್ಬರನ ನಾವು ಮೇಲ್ ಗೊಬ್ಬರ ಮುಖಾಂತರ ಪೂರೈಕೆ ಮಾಡ್ತೀವಿ. ಅಂದ್ರೆ ಬೆಳೆಗಳಿಗೆ ಅನುಸಾರವಾಗಿ. ಖಂಡಿತ, ಈಗ ಭತ್ತ ಇರಬಹುದು, ಮೆಣಸಿನ ಗಿಡ ಇರಬಹುದು, ಮೆಕ್ಕೆಜೋಳ, ರಾಗಿ, ಎಲ್ಲಾ ಬೆಳೆಗಳಿಗೆ ಹಂತ ಅಂತ. ಅಂದ್ರೆ ಈಗ ಸಸಿಯಿಂದ ಸ್ವಲ್ಪ ದೊಡ್ಡದಾಗಿ ಒಂದು 3 ತಿಂಗಳ ಹಿಂಗ ಆದ ತಕ್ಷಣ ಅದು ಸದೃಢ ಆಗಿರುತ್ತೆ, ಹೂ ಮತ್ತೆ ಕಾಯಿಗಳು ಕೊಡಕ್ ಶುರು ಮಾಡುತ್ತೆ, ಅವಾಗ ಬೆಳೆದಿರುತ್ತೆ, ಅವಾಗ ಜಾಸ್ತಿ ಕೊಡ್ಬೇಕಾಗತ್ತಲ್ಲ ಡಾಕ್ಟ್ರೆ? ಹೌದು, ಆ ಸಮಯದಲ್ಲಿ ಲಘು ಪೋಷಕಾಂಶ ಅಂತ ಹೇಳ್ತೀವಿ. ಇಲ್ಲಿ ಪೋಷಕಾಂಶ ಅಂತ ಹೇಳಿದಾಗ ವಿಶೇಷವಾಗಿ ಸಾರಜನಕ ಬೆಳೆಯುದ್ದಕ್ಕೂ ಬೇಕಾಗತ್ತೆ. ಸೊ ಅದನ್ನ ಅಂತ ಪೋಷಕಾಂಶ ಅಥವಾ ಮರಳು ಮಣ್ಣಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ನಾವು ಮೇಲ್ ಗೊಬ್ಬರವಾಗಿ ಶಿಫಾರಸು ಮಾಡ್ತೀವಿ. ಇವನ್ ಮರಳು ಮಣ್ಣಲ್ಲಿ ಪೊಟಾಷ್ ಇರೋ ಗೊಬ್ಬರನ ಕೂಡ ನಾವು ಮೇಲ್ ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಬೆಳವಣಿಗೆ ವಿವಿಧ ಹಂತಗಳಲ್ಲಿ ಬೆಳೆಗಳು ಎಷ್ಟು ಹೀರ್ಕೊಳ್ತವೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅದೇ ರೀತಿ ಗೊಬ್ಬರಗಳ ಗುಣಧರ್ಮಕ್ಕೆ ಅನುಗುಣವಾಗಿಯೂ ಕೂಡ ನಾವು ವಿವಿಧ ಹಂತಗಳಲ್ಲಿ ಪೂರೈಕೆ ಮಾಡೋದನ್ನ ನಾವು ಮೇಲ್ ಗೊಬ್ಬರ ಪದ್ಧತಿ ಅಂತ ಕರಿತೀವಿ. ಇದಲ್ಲದೆ ಈಗ ರಾಸಾಯನಿಕ ಗೊಬ್ಬರಗಳನ್ನ ಪೂರೈಸಬೇಕಾದ್ರೆ ಕೆಲವು ಪದ್ಧತಿ ಇದೆ ಅಂತ ಹೇಳಿದ್ರಿ, ಏನೇನು ಪದ್ಧತಿ ಇದೆ? ನೋಡಿ, ಇಲ್ಲಿ ಪದ್ಧತಿ ಅಂತ ಹೇಳಿದಾಗ ಹಲವಾರು ಪದ್ಧತಿಗಳಿದ್ದಾವೆ. ಸೊ ಘನ ರೂಪದಲ್ಲಿ ಅಥವಾ ಹರಳು ರೂಪದಲ್ಲಿ ಇರತಕ್ಕಂಥ ಪೋಷಕಾಂಶ ಒಂದು ರೀತಿ ಕೊಡ್ತಾರೆ, ದ್ರವ ರೂಪದಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನ ಒಂದು ರೀತಿ ಕೊಡ್ತಾರೆ. ಇಲ್ಲಿ ಯಾವುದೇ ಗೊಬ್ಬರ ಆಗಿರಲಿ ಹಲವಾರು ವಿಧಾನಗಳ ಇರತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ, ಗೊಬ್ಬರಗಳನ್ನ ಭೂಮಿಯ ಮೇಲ್ಭಾಗದಲ್ಲಿ ಚೆಲ್ತಕ್ಕಂಥ ಪದ್ಧತಿ, 90% ಜನ ಇದನ್ನೇ ಮಾಡ್ತಾರೆ, ಬ್ರಾಡ್ಕಾಸ್ಟಿಂಗ್ ಅಂತ ನಾವು ಕರಿತೀವಿ. ಕೈಯಿಂದ ಅಥವಾ ಈ ಕೆಲಸಕ್ಕಾಗಿ ಮಾಡಿರ್ತಕ್ಕಂಥ ಕೆಲವು ಉಪಕರಣಗಳನ್ನ ಬಳಸ್ಕೊಂಡು ಭೂಮಿಯ ಮೇಲ್ಭಾಗದಲ್ಲಿ ಸಮಾನವಾಗಿ ಗೊಬ್ಬರ ಬೀಳೋ ರೀತಿ ನಾವು ಕೈಯಿಂದ ಚೆಲ್ಲೋ ಪದ್ಧತಿ ಇದು, ಬ್ರಾಡ್ಕಾಸ್ಟಿಂಗ್ ಅಂತ. ಸೊ ಇಲ್ಲೇನಪ್ಪ ಅಂದರೆ ಸರಿಯಾಗಿ ಹಂಚಿಕೆ ಆಗಬೇಕು ಗೊಬ್ಬರ. ಈಗ ಉದಾಹರಣೆ, ರೈತರು ಏನು ಮಾಡ್ತಾರೆ, 10 ಕೆಜಿ ಗೊಬ್ಬರ ಇರುತ್ತೆ, ಸ್ವಲ್ಪ ಒಂದು ಎಕರೆ ಇದ್ದರೆ 1/4 ಎಕರೆನಲ್ಲೇ 10 ಕೆಜಿ ಮುಗಿಸ್ಬಿಡೋದು. ಸೊ ಅಂತ ಮಾಡಬಾರ್ದು. ಯೂನಿಫಾರ್ಮ್ ಆಗಿ ಅಂದರೆ ಸಮಾನವಾಗಿ 10 ಕೆಜಿ ಒಂದು ಎಕರೆನಲ್ಲಿ ಹರಡೋ ರೀತಿ ಗೊಬ್ಬರ ಕೊಡಬೇಕಾಗುತ್ತೆ. ಇನ್ನು ಎರಡನೇದು, ಕೂರಿಗೆ ಮುಖಾಂತರ ಗೊಬ್ಬರಗಳನ್ನ ಪೂರೈಕೆ ಮಾಡ್ತಕ್ಕಂಥದ್ದು. ಬೀಜ ಮತ್ತು ಗೊಬ್ಬರನ ಮಿಶ್ರ ಮಾಡಬಹುದು. ಸೊ ಇದಕ್ಕೋಸ್ಕರನೇ ಸಂಯುಕ್ತ ಕೂರಿಗೆ ಅಂತ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ, ಅದೇ ರೀತಿ ಇಲಾಖೆನಲ್ಲೂ ಕೂಡ, ಕೃಷಿ ಇಲಾಖೆನಲ್ಲಿ ಲಭ್ಯ ಇದೆ. ಸೊ ಇದನ್ನ ಬೀಜ ಪಕ್ಕದಲ್ಲಿ ಒಂದು 2-5 ಸೆಂಟಿಮೀಟರ್ ಅಂತರದಲ್ಲಿ, ಅದಕ್ಕೆ ವಿಶೇಷವಾದಂತಹ ಸಾಧನ ಇದೆ ಸಂಯುಕ್ತ ಕೂರಿಗೆ, ಅಲ್ಲಿ ಬೀಜ ಮತ್ತು ಗೊಬ್ಬರನ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಸಂಯುಕ್ತ ಕೂರಿಗೆ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬಹುದು. ಸೊ ಬೀಜ ಮತ್ತು ಗೊಬ್ಬರನ ಮಿಶ್ರಣ ಮಾಡಿದ್ರೆ ಮೊಳಕೆ ಸರಿಯಾಗಿ ಬರೋದಿಲ್ಲ, ದಯವಿಟ್ಟು ಇದನ್ನ ಗಮನಿಸಬೇಕು ರೈತರು. ಇನ್ನು ನಿಗದಿತ ಸ್ಥಳದಲ್ಲಿ ಗೊಬ್ಬರವನ್ನ ಪೂರೈಕೆ ಮಾಡತಕ್ಕಂಥ ಪದ್ಧತಿ, ಬೆಳೆಯ ಸಾಲುಗಳ ಅಂತರ ಜಾಸ್ತಿ ಇದ್ದಾಗ ಅಲ್ಲಿ ಒಂದು ನಿಗದಿತ ಜಾಗದಲ್ಲಿ ಗೊಬ್ಬರ ಪೂರೈಕೆ ಮಾಡತಕ್ಕಂಥದ್ದು. ಇನ್ನು ನೇಗಿಲು ಸಾಲಿನಲ್ಲಿ ಪೂರೈಕೆ ಮಾಡತಕ್ಕಂಥದ್ದು, ಕೆಲವೊಂದು ಆಳವಾಗಿರ್ತಕ್ಕಂಥ ಬೇರುಗಳ ಬೆಳೆಗಳಿಗೆ ನಾವು ಉದಾಹರಣೆಗೆ ರಂಜಕ ಗೊಬ್ಬರನ ನಾವು ನೇಗಿಲು ಸಾಲಲ್ಲಿ ಕೊಡ್ತೀವಿ, ಯಾಕಂದ್ರೆ ಬೆಳೆ ಬೇರುಗಳು ಚೆನ್ನಾಗಿ ಬೆಳೀಲಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ಮೂಲ ಗೊಬ್ಬರವನ್ನ ನೇಗಿಲು ಸಾಲಿನಲ್ಲಿ ಕೊಡತಕ್ಕಂಥದ್ದು ಒಳ್ಳೆಯದು ಸಾಮಾನ್ಯವಾಗಿ. ಸೊ ಇನ್ನು ನೇಗಿಲಿನ ತೆಗಿತಾ ಹೋದಾಗ, ಸೊ ಅಲ್ಲಿ ಗೊಬ್ಬರ ಹಾಕಿದ್ರೆ ಹಿಂದ್ಗಡೆ ಸಾಲಲ್ಲಿ ಮಣ್ಣು ಮುಚ್ಚತಾ ಹೋಗುತ್ತೆ. ಸೊ ಇದು ಬೇಸಾಯ ಮಾಡತಕ್ಕಂಥ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ. ಇನ್ನು ಗೊಬ್ಬರಗಳು ಸಾಲಿನಲ್ಲಿ ಬೆಳೆಯ ಪಕ್ಕಕ್ಕೆ ಬೀಳ್ತಕ್ಕಂಥ ಪದ್ಧತಿ, ಇದು ಹೆಚ್ಚಿಗೆ ಅಂತರ ಜಾಸ್ತಿ ಆಗಿರ್ತಕ್ಕಂಥ ದೀರ್ಘಾವಧಿ ಬೆಳೆಗಳಿಗೆ ಬೆಳೆಯ ಸಾಲಿನ ಪಕ್ಕ ನಿಗದಿತ ಆಳಕ್ಕೆ ಅದೇ ರೀತಿ ನಿರ್ದಿಷ್ಟ ಪ್ರಮಾಣದ ಗೊಬ್ಬರವನ್ನು ಕೊಡತಕ್ಕಂಥ ಪದ್ಧತಿ. ಇದರಲ್ಲೂ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಈ ಬೇರುಗಳು ಬೆಳವಣಿಗೆ ಚೆನ್ನಾಗಾಗಬೇಕಾದಕ್ಕೆ ಈ ಪದ್ಧತಿನ ಅನುಸರಣೆ ಮಾಡ್ತಾರೆ. ಇನ್ನು ವೃತ್ತಾಕಾರವಾಗಿ ಗೊಬ್ಬರಗಳನ್ನ ಕೊಡತಕ್ಕಂಥದ್ದು, ತೋಟಗಾರಿಕೆ ಬೆಳೆಗಳಾಗಿದ್ರೆ ಅವು ಎಷ್ಟು ಎಫೆಕ್ಟಿವ್ ರೂಟ್ ಝೋನ್ ಅಂತ ಕರಿತೀವಿ ನಾವು, ವಿಶೇಷವಾಗಿ 2 ಅಡಿ ಆಗಿರ್ಬೋದು, 3 ಅಡಿ ಆಗಿರ್ಬೋದು, ಎಷ್ಟು ಕ್ಯಾನೋಪಿ ಡೆವಲಪ್ಮೆಂಟ್ ಹೇಗಿರುತ್ತೆ ಅನ್ನೋದು ನೋಡ್ಕೊಂಡು ಬೆಳೆಯ ಕಾಂಡದಿಂದ 2.5 ಅಥವಾ 3 ಅಡಿ ದೂರದಲ್ಲಿ ವೃತ್ತಾಕಾರವಾಗಿ ಮಣ್ಣನ್ನ ತೆಗೆದು ಅಲ್ಲಿ ಕಾಲುವೆ ಮಾಡಿಬಿಟ್ಟು ಅಲ್ಲಿ ನಾವು ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ವಿಶೇಷವಾಗಿ ತೆಂಗು ಅಥವಾ ಅಡಿಕೆನಲ್ಲಿ ಇದನ್ನ ಅನುಸರಣೆ ಮಾಡುತ್ತಾರೆ. ಆಮೇಲೆ ಗೊಬ್ಬರ ಹಾಕಿದ್ಮೇಲೆ ಮಣ್ಣಿನ ಕಾಲುವೆನ ಮುಚ್ಚಬೇಕು. ಇನ್ನು ಕೊನೆಯದು ಪತ್ರ ಸಿಂಪರಣೆ, ಫೋಲಿಯರ್ ನ್ಯೂಟ್ರಿಷನ್ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ನಾನು. ಸೊ ಇದ್ರ ಜೊತೆಗೆ ಇತ್ತೀಚೆಗೆ ಹಲವಾರು ವಿಧದಲ್ಲಿ ಗೊಬ್ಬರಗಳನ್ನ ಪೂರೈಕೆ ಮಾಡಲಾಗುತ್ತೆ. ಸೊ ದ್ರವರೂಪಿ ಗೊಬ್ಬರಗಳು ಜಾಸ್ತಿ ಆಗಿರೋದ್ರಿಂದ, ನೀರಿನಲ್ಲಿ ಕರಗತಕ್ಕಂಥ ಗೊಬ್ಬರಗಳು ಜಾಸ್ತಿ ಆಗಿರೋದ್ರಿಂದ ತೋಟಗಾರಿಕೆ ಬೆಳೆಗಳಿಗೆ ಎಲ್ಲರೂ ಸ್ಟಾರ್ಟರ್ ಸೊಲ್ಯೂಷನ್ ಆಗಿ ಕೊಡ್ತಾರೆ, ವಿಶೇಷವಾಗಿ ನಾಟಿ ಅಥವಾ ಬಿತ್ತನೆ ಮಾಡಬೇಕಾದ್ರೆ. ಇನ್ನು ಪತ್ರ ಸಿಂಪರಣೆ ಮಾಡ್ತಾರೆ. ಇನ್ನು ಏರಿಯಲ್ ಸ್ಪ್ರೇ ಅಂದ್ರೆ ಡ್ರೋನ್ ಮುಖಾಂತರ, ಉದಾಹರಣೆ ನ್ಯಾನೋ ಯೂರಿಯಾ, ನ್ಯಾನೋ DAP ಇಂಥದನ್ನ ಡ್ರೋನ್ ಮುಖಾಂತರ ಕೊಡೋದು, ಆಮೇಲೆ ಮಣ್ಣಿಗೆ ಇಂಜೆಕ್ಷನ್ ಮಾಡ್ತಕ್ಕಂಥದ್ದು. ಸೊ ಇದು ಈ ಎಲ್ಲಾ ಪದ್ಧತಿಗಳಿಂದ ಪೋಷಕಾಂಶವನ್ನು ಪೂರೈಕೆ ಮಾಡಬಹುದು. ಅಂದ್ರೆ ಡಾಕ್ಟರ್, ಈಗ 16 ಪದ್ಧತಿಗಳು ಕಾಲಮಾನಕ್ಕೆ ತಕ್ಕಾಗಿ ಬದಲಾವಣೆ ಆಗಿದಾವೆ. ಖಂಡಿತ, ನಮ್ಮ ರೈತರು ಕೂಡ ಇವತ್ತು ಘನರೂಪದ ಗೊಬ್ಬರಗಳನ್ನ ಬೇರೆ ಬೇರೆ ಪ್ರದೇಶದಿಂದ ತಮ್ಮ ಊರಿಗೆ ಸಾಗಾಟ ಮಾಡ್ಕೊಳ್ಳೋದೆಲ್ಲ ದೊಡ್ಡ ತಲೆಬಿಸಿಯಾಗಿತ್ತು. ಹೀಗೆ ಸಣ್ಣ ಡಬ್ಬೆಯಲ್ಲಿ ಬಂದ್ಬಿಡ್ತದೆ ಲಿಕ್ವಿಡ್ ಪ್ರಮಾಣ. ಈಗ 1 ಕ್ವಿಂಟಲ್ದು ಒಂದು ಸಣ್ಣ ಒಂದು ಡಬ್ಬೆಯಲ್ಲಿ ಸಿಕ್ಕಿದಂಗೆ, ಹೌದಲ್ಲ? ಇದು ಕೂಡ ರೈತರಿಗೂ ಕೂಡ ಅನುಕೂಲ ಕೂಡ. ಆದ್ರೆ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ ಒಂದು ಏನು ಗುಣಮಟ್ಟ ಇದರಲ್ಲಿ ಇರ್ಲಿಕ್ಕಿಲ್ಲಲ್ಲ ಡಾಕ್ಟ್ರೆ. ಯಾಕಂದ್ರೆ ಆ 1 ಕ್ವಿಂಟಲ್ ಘನ ರೂಪದ ಗೊಬ್ಬರ ಈ ಒಂದು ಸಣ್ಣ ಡಬ್ಬೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಇತ್ತೀಚೆಗೆ ನಡೆದಿರತಕ್ಕಂಥ ಆವಿಷ್ಕಾರ ಅದು, ನ್ಯಾನೋ ಫರ್ಟಿಲೈಸರ್ ಅಂತ ನಾವು ಕರಿತೀವಿ. ಅದು ಇನ್ನೊಂದು ವಿಚಾರನೇ ಇದೆ. ಅದು ಅಲ್ಲೇನಂದ್ರೆ ಪೋಷಕಾಂಶಗಳು ಸಸ್ಯಗಳಿಗೆ ನೇರವಾಗಿ ಯಾವ ರೀತಿ ಬೇಕೋ ಅದೇ ರೀತಿಯಾಗಿ ಸಿಗ್ಲಿ ಅಂತ ಮಾಡಿರ್ತಾರೆ. ವಿಶೇಷವಾದಂತಹ ಗೊಬ್ಬರಗಳು, ಇದು ಪರೀಕ್ಷೆ ಕೂಡ ಮಾಡಿರ್ತಾರೆ, ಪ್ರಯೋಗಾಲಯದಲ್ಲಿ ಮಾಡಿರ್ತಾರೆ. ರೀಸೆಂಟ್ ಆಗಿ ಬಂದಿರತಕ್ಕಂಥ ಹೊಸ ತಂತ್ರಜ್ಞಾನ ಕಾಲಮಾನಕ್ಕೆ ತಕ್ಕಾಗಿ ಡಾಕ್ಟರ್ ಇದು ಬೇಕು ಕೂಡ. ಆಮೇಲೆ ಈಗ ನಾವು ರೈತರೇ ನಾವು ಹೇಳ್ತಾ ಇರೋದು, ಈಗ ಇದು ಏಕದಳ ಧಾನ್ಯ ಬೆಳೆ ಇರ್ಬೋದು, ದ್ವಿದಳ ಧಾನ್ಯ ಬೆಳೆ ಇರ್ಬೋದು, ಈ ಯಾವುದೇ ಬೆಳೆ ಇರ್ಬೋದು ಅಥವಾ ತೋಟಗಾರಿಕೆ ಬೆಳೆ ಇರ್ಬೋದು, ಅರಣ್ಯ ಬೆಳೆ ಇರ್ಬೋದು, ಕಾಲಮಾನಕ್ಕೆ ತಕ್ಕಾಗಿ ತಾವು ಗೊಬ್ಬರವನ್ನು ಕೊಡ್ತಾನೆ ಹೋಗಬೇಕು. ಇವು ಇದೆಲ್ಲ ಏಕದಳ ದ್ವಿದಳ ಇವೆಲ್ಲ ಕೆಲವೇ ತಿಂಗಳುಗಳ ಬೆಳೆ. ಆದರೆ ಈಗ ತೋಟಗಾರಿಕೆ ಬೆಳೆ ಮತ್ತು ಇನ್ನೊಂದು ಬೆಳೆ ಇವೆಲ್ಲ 5, 3, 10 ವರ್ಷ ಈ ತರ ಇರುತ್ತದೆ. ಅಲ್ಲಿ ನಿರಂತರ ನೀವು ಗೊಬ್ಬರನೇ ಕೊಡಬೇಕಾಗುತ್ತೆ. ಅದು ಸ್ವಲ್ಪ ಹೆಚ್ಚು ಕೊಟ್ಟರು ಅದು ಮುಂದಿನ ವರ್ಷಕ್ಕೆ ಅದು ಜೀರ್ಣ ಮಾಡ್ಕೊಳ್ತದೆ. ಹೌದಾ ಡಾಕ್ಟ್ರೆ? ಹೌದು. ಇಲ್ಲಿ ನೋಡಿ, ಗೊಬ್ಬರ ಅಂತ ಹೇಳಿದಾಗ ಇನ್ನೊಂದು ಒಂದು ಸೂಚನೆ ಹೇಳ್ತೀನಿ. ಗೊಬ್ಬರ ಅಂತಂದ್ರೆ ಕೇವಲ ರಾಸಾಯನಿಕ ಗೊಬ್ಬರ ಅಲ್ಲ. ನಾನು ಫಸ್ಟ್ ಹೇಳಿದ್ದೆ, ಬೆಳೆಗಳ ಪೋಷಕಾಂಶವನ್ನ ಪೂರೈಕೆ ಮಾಡಿದ್ರೆ ಯಾವ್ದಾದ್ರು ವಸ್ತು, ರೈತರು ಗೊಬ್ಬರ ಅಂದ್ರೆ ಕೇವಲ ಲಾಗೋಡು ಅಥವಾ ರಾಸಾಯನಿಕ ಅನ್ಕೊಳ್ತಾರೆ. ಗೊಬ್ಬರ ಅಂತ ಹೇಳಿದಾಗ ನಾವು ಅದು ಮನುಷ್ಯರ ಗೊಬ್ಬರ ಆಗಿರೋದು, ಸಸ್ಯ ಅಥವಾ ಪ್ರಾಣಿ ಮೂಲದ್ದಾಗಿರ್ಬೋದು, ಸಾವಯವ ಮೂಲದ್ದಾಗಿರ್ಬೋದು, ಫಿಶ್ ಆಮೇಲೆ ಮೀನಿನ ತ್ಯಾಜ್ಯ, ಮೀನಿನ ಅನಿಮಲ್ ತ್ಯಾಜ್ಯ, ಕೋಳಿ ಪೋಲ್ಟ್ರಿ ತ್ಯಾಜ್ಯ, ಕೋಳಿ ಗೊಬ್ಬರ, ಹಾರ್ಸ್ ಮೆನ್ಯೂರು, ಪಿಗ್ ಮೆನ್ಯೂರು ನೋಡಿ, ಇದ್ರ ಜೊತೆಗೆ ಇತರೆ ಸಾವಯವ ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಲವಾರು ರೀತಿ ಕಾಂಪೋಸ್ಟ್ ಗೊಬ್ಬರ, ಅದಾದ ನಂತರ ಕಾಳಿನ ಎಣ್ಣೆ ಇರುತ್ತಲ್ಲ ತೆಗೆದಾದ್ಮೇಲೆ ಅದು ಹಿಂಡಿನ ಬರುತ್ತೆ, ಅದಾದ್ಮೇಲೆ ಜೈವಿಕ ಗೊಬ್ಬರ ಇದೆ, ಅದಾದ ನಂತರ ಬೆಳೆ ಪರಿವರ್ತನೆ ಎಷ್ಟೊಂದಿದೆ ಡಾಕ್ಟ್ರೆ. ನಾವು ಅದೇ ಗೊಬ್ಬರ ಬೇಕಂತ ಹಠ ಮಾಡೋದಲ್ಲ, ಎಲ್ಲಾ ಗೊಬ್ಬರದಲ್ಲೂ ಪೋಷಕಾಂಶಗಳ ಅಂಶಗಳು ಕೂಡ್ಕೊಂಡಿರುತ್ತೆ, ಖಂಡಿತವಾಗಿ ಇರುತ್ತೆ. ರೈತರು ಕೂಡ ಬುದ್ಧಿವಂತಿಕೆ ಉಪಯೋಗಿಸಿ ಖಂಡಿತ ತಮ್ಮ ಪ್ರದೇಶದಲ್ಲಿ ಏನ್ ಲಭ್ಯ ಇದೆ ಅದನ್ನ ಕೊಡಬೇಕು. ಹೌದು, ಆಮೇಲೆ ಬೇಸಿಗೆನಲ್ಲಿ ಉಳುಮೆ ಮಾಡತಕ್ಕಂಥದ್ದು, ಮಣ್ಣಿನ ಚೆನ್ನಾಗಿ ಪರಿವರ್ತನೆ, ಸರ್ಫೇಸ್ ಸಾಯಿಲ್ ನ ನಾವು ಸರ್ಫೇಸ್ ತರಬೇಕು ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಸಮಗ್ರ ಪೋಷಕಾಂಶ ನಿರ್ವಹಣೆ ಆಗುತ್ತೆ. ಆಯ್ತು ಡಾಕ್ಟ್ರೆ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಒಬ್ಬ ಮಣ್ಣು ವಿಜ್ಞಾನಿಯಾಗಿ ನಮ್ಮ ರೈತರಿಗೆ ಗೊಬ್ಬರವನ್ನ ಯಾವ ತರ ನಿರ್ವಹಣೆ ಮಾಡಬೇಕಾಗತ್ತೆ, ತಮ್ಮ ಬೆಳೆಗಳಿಗೆ ಯಾವ ರೀತಿ ಯಾವ್ಯಾವ ಬೇರೆ ಬೇರೆ ಗೊಬ್ಬರಗಳನ್ನ ಪೂರೈಕೆ ಮಾಡಿದ್ರೆ ತಮಗೆ ಸಮೃದ್ಧವಾದ ಒಂದು ಫಸಲನ್ನು ಪಡಿಬಹುದು, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ವೀರ ನಾಗಪ್ಪ ಅವ್ರ ಜೊತೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬಿಡಿ. ನನ್ನ ಮೊಬೈಲ್ ಅಂಕೆ ಈ ರೀತಿ ಇದೆ, 9886034359. 9886034359. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿಯ ತನಕ ರೈತರು ಬೆಳೆಗಳಿಗೆ ಗೊಬ್ಬರ ಹಾಕುವಾಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವ ವಿಷಯದ ಮೇಲೆ ಡಾಕ್ಟರ್ ವೀರನಾಗಪ್ಪ ಅವರನ್ನೇ ಸಂದರ್ಶನ ಕೇಳಿದರೆ, ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಹಾಗೂ ಸಂಗಡಿಗರಿಂದ ಸುಗ್ಗಿ ಕುಣಿತದ ಪದಗಳು. ಚಲುವೈ ಚೆನ್ನೀಗ ಚಲುವಂದಗಾರನು ಅರಮನೆ ಮುಂದೆ ಸರಸಾಕೆ, ಅರಮನೆ ಮುಂದೆ ಸೊರಸಜ್ಜು ಜಾಡುವಾಗ ನಾ ಚಂದ ಮಾತ ನುಡಿದಾರು. ಕೇಳಿ ಮದುವೆ ಗಡುಬೀಸಿ ಚಲುವಯ್ಯ ಸ್ವಾಮಿ, ನಿನ್ನ ಮದುವೆ ಶನಿವಾರ. ಜನರಾಣಿ ಜಂಗಮರಹಾಣಿ

ಕಾಲ ಬಂತಣ್ಣ ಉಳುವ ತಮ್ಮಿಗೆ ಹಾನಿ ಮಾಡೆ ಸುಗ್ಗಿ ಕಾಲ ಬಂತಣ್ಣ ಉಳುವ ತಮ್ಮಿಗೆ ಹಾನಿ ಮಾಡೆ ಸುಗ್ಗಿ ಕಾಲ ಬಂತಣ್ಣ ಕಾಲ ಬಂತಣ್ಣ ಈ ಕುತ ನಾವು ಕುಣಿಯೋಣ ಸುಗ್ಗಿ ಕಾಲ ಬಂತಣ್ಣ ಈ